ಆರೋಗ್ಯವನ್ನು ಸುಧಾರಿಸಬಹುದು, ಆಮೇಲೆ ಲಾಭದಾಯಕ ಹೈನುಗಾರಿಕೆಗೆ ನಾಂದಿಯಾಗುತ್ತೆ. ಸೊ ಹೈನುಗಾರಿಕೆಯಲ್ಲಿ ಪ್ರತಿ ವರ್ಷಕ್ಕೊಂದು ಕರುವನ್ನು ನಾವು ಪಡಿಬೇಕಾಗುತ್ತೆ, ಇಲ್ಲಾಂತಂದ್ರೆ ಹೈನುಗಾರಿಕೆ ಲಾಸಲ್ಲಿ ಹೋಗೋ ಸಂದರ್ಭ ಇರುತ್ತೆ. ಸೊ ಈ ಒಂದು ಕಾರಣದಿಂದ ನಿಗದಿತವಾಗಿ ನಾವು ಪ್ರತಿ ವರ್ಷಕ್ಕೊಂದು ಒಂದು ಕರುವನ್ನು ಪಡಿಬೇಕು ಅಂತಂದ್ರೆ ದಾಣಿ ಮಿಶ್ರಣವನ್ನ ನಾನು ಹೇಳಿದ ಹಾಗೆ ರಾಸುಗಳಿಗೆ ತಿನ್ನಿಸೋದ್ರಿಂದ ಸಾಕಷ್ಟು ಲಾಭವನ್ನ ರೈತರು ಮಾಡಬಹುದು. ಅವುಗಳಲ್ಲಿ ಪೌಷ್ಟಿಕಾಂಶದ ಕೊರತೆ ಕಡಿಮೆ ಆದರೆ ಸಾಮರ್ಥ್ಯ ಚೆನ್ನಾಗಿರುತ್ತೆ, ಹಾಗೂ ಪರೋಪಜೀವಿ ರೋಗಗಳು ಸಹ ಅವುಗಳಲ್ಲಿ ಕಡಿಮೆ ಆಗುತ್ತೆ. ಈಗ ಹಸಿರು ಮೇವನ್ನ ಒಂದು 400 ಕೆಜಿ ತೂಕದ ಇರತಕ್ಕಂತ ರಾಸುವಿಗೆ ಎಷ್ಟು ಕೊಡಬಹುದು ಅಂತಂದ್ರೆ, ನೀವು ಯಥೇಚ್ಛವಾಗಿ ನಿಮ್ಮಲ್ಲಿ ಹಸಿರು ಮೇವು ಸಿಗುತ್ತೆ ಅಂತಂದ್ರೆ ಸುಮಾರು 30-40 ಕೆಜಿಯವರೆಗೂ ಹಸಿರು ಮೇವನ್ನ ಕೊಡಬಹುದು. ಆದರೆ ಒಣಮೇವನ್ನ ಕನಿಷ್ಠ 5-6 ಕೆಜಿ ಕೊಡಲೇಬೇಕಾಗುತ್ತೆ. ಇದರಿಂದ ಹಾಲಿನ ಇಳುವರಿ ಮತ್ತೆ ಹಾಲಿನ ಗುಣಮಟ್ಟ ಸುಧಾರಣೆ ಆಗುತ್ತೆ, ಹಾಗೂ ಶಕ್ತಿಯ ಕೊರತೆನೂ ಸಹ ಕಡಿಮೆ ಆಗುತ್ತೆ, ಆ ಹಸುಗಳ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ. ಸೊ ಈ ರೀತಿ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಾಗ ರೈತರು ಸಮತೋಲನ ಪಶು ಆಹಾರವನ್ನು ಮನೆಯಲ್ಲೇ ಮಾಡಿಟ್ಕೊಂಡು ಬಳಸುವಂತದ್ದು ಬಹಳ ಸೂಕ್ತ. ಯಾಕಂದ್ರೆ ಗುಣಮಟ್ಟದ ಪಶು ಆಹಾರವನ್ನ ತಯಾರು ಮಾಡಲಿಕ್ಕೆ ರೈತರಿಂದ ಮಾತ್ರನೇ ಸಾಧ್ಯ. ಬೇರೆ ಯಾವುದೇ ಸಂಸ್ಥೆ ಆಗಲಿ ಅಥವಾ ಈಗ ಹಲವಾರು ಸಂಘ ಸಂಸ್ಥೆಗಳು ಸಮತೋಲನ ಪಶು ಆಹಾರವನ್ನು ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾವೆ. ಆದರೆ ನಾವು ಮಾಡಿದಂತಹ ಆಹಾರ ಯಾವಾಗಲೂ ಶ್ರೇಷ್ಠವಾಗಿರುತ್ತೆ, ಅದನ್ನು ಬಳಸಬಹುದು. ಮಾಡಲಿಕ್ಕೆ ಆಗದಿದ್ದಂತಹ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರ ಮಾರಾಟವಾಗತಕ್ಕಂಥ ಸಮತೋಲನ ಪಶು ಆಹಾರವನ್ನು ಬಳಸಿ ಲಾಭದಾಯಕ ಹೈನುಗಾರಿಕೆಯನ್ನ ರೈತರು ಮಾಡಬಹುದಾಗಿದೆ. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಇಲ್ಲಿ ತನಕ ತಜ್ಞವಾಣಿಯೊಳಗ ಸಮತೋಲನ ಪಶು ಆಹಾರ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡ್ರಿ. ಈಗ ಮೇಘ ಸಂದೇಶ ಸರಣಿಯ 515ನೇ ಸಂಚಿಕೆ ಮೂಡಿ ಬರ್ತದ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಮುಂದಿನ ದಿನಗಳಲ್ಲಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇವಲ ತಮಗೆ ವಾರದ ಮುನ್ನೋಟವನ್ನ ಮಾತ್ರ ನೀಡ್ತಾ ಇದ್ದೇವೆ. ಇದನ್ನ ತಾವು ಗಮನಿಸಬೇಕು. ತಾವೆಲ್ಲ ಕಳೆದ ವಾರ ಏನು ನಾವು ನಿರೀಕ್ಷೆ ಮಾಡಿದ್ವಿ ಮಿಶ್ರ ವಾತಾವರಣ ಅಂತೇಳಿ, ಅದೇ ರೀತಿಯಾಗಿ ಮಿಶ್ರ ವಾತಾವರಣವನ್ನ ನಾವು ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನೋಡಿದ್ವಿ. ವಾರದ ಕೊನೆಗೆ ಬಂದಂಗ ಅಂದ್ರೆ 15ರ ನಂತರ ನಾವು ಮಳೆಯ ವಾತಾವರಣವನ್ನ ನೋಡ್ತಾ ಇದ್ವಿ. ಅನೇಕರು ತಾವು ಸಂತೋಷದಿಂದ ಮಳೆ ಆಗಿದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿದ್ದೀರಿ, ಮೆಸೇಜ್ ಕಳಿಸಿದ್ದೀರಿ, ವಿಡಿಯೋ ಮಾಡಿದ್ದೀರಿ, ಆಡಿಯೋ ಮಾಡಿ ಕೂಡ ಕಳಿಸಿದ್ದೀರಿ. ಸ್ಪಂದನೆ ಮಾಡಿದಂತಹ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಆತ್ಮೀಯರೆ, ಈಗ ವಾರದ ಮುನ್ನೋಟವನ್ನ ನೋಡೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ವಿಚಾರ ನಾವು ಗಮನಿಸಬೇಕಾಗಿದೆ. ಈಗ ಏನು ಈ ವಾತಾವರಣ ಬಹುತೇಕ ಈ ತಿಂಗಳ ಕೊನೆ ತನಕನೂ ಮುಂದುವರಿಯುವಂತಹ ಒಂದು ಸಾಧ್ಯತೆಗಳು ಅದಾವ ಅಂತ ಹೇಳಿ ಹವಾಮಾನ ತಜ್ಞರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ತಾವು ಅನೇಕರು ಹೆಸರು ಸುಗ್ಗಿ ಮಾಡುವ ಒಂದು ಕಾಯಕದೊಳಗೆ ನಿರತರಾಗಿದ್ದೀರಿ. ಇನ್ನೂ ಅನೇಕ ಕಡೆಗಳಲ್ಲಿ ನೀವು ಅದನ್ನ ಕೈಗೊಳ್ಳಬೇಕಾಗಿದೆ. ಬೇರೆ ಬೇರೆ ಬೆಳೆಗಳನ್ನ ಕೊಯ್ಲು ಮಾಡೋದಕ್ಕೆ ಕೂಡ ತಾವು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಿ. ಅನೇಕರು ತಾವು ಕೊಯ್ಲು ಮುಗಿಸಿದ್ದೀರಿ. ಇಲ್ಲಿ ತನಕ ನಾವು ಏನ್ ಹೇಳಿದ್ವಿ, 15ರ ತನಕ ಒಂದ್ ಸ್ವಲ್ಪ ಬಿಸಿಲಿನ ವಾತಾವರಣ ಇರ್ತದ, ಅಷ್ಟೊಳಗ ತಾವು ತಮ್ಮ ಈ ಕೊಯ್ಲು ಮಾಡೋದನ್ನ ಮುಗಿಸ್ಕೊಳ್ರಿ ಅಂತ ಹೇಳಿದ್ವಿ. ಅನೇಕರು ತಾವು ಮಾಡಿದ್ದೀರಿ, ಬಹಳ ಸಂತೋಷದ ವಿಷಯ. ಈಗ ಆ ಯಾರ್ಯಾರು ಕೊಯ್ಲು ಮಾಡಿದ್ದೀರಿ, ಅವರ ಬೆಳೆಗಳು ಕಡಾಗಾಗ್ತಾವ, ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಏನು ತಮಗ ಅವಕಾಶ ಸಿಕ್ಕ್ರ ಮಾತ್ರ ಕೊಯ್ಲು ಮಾಡುವಂತಹ ಒಂದು ವಿಚಾರಕ್ಕೆ ತಾವು ಆಸ್ಪದ ಕೊಡಬಹುದು? ಎಲ್ಲೆಲ್ಲಿ ಅವಕಾಶ ಸಿಗ್ತದ ಆ ಸಮಯವನ್ನ ತಾವು ಉಪಯೋಗ ಮಾಡಿಕೊಳ್ಬೇಕಾಗ್ತದ? ಯಾಕಪ್ಪ ಅಂತಂದ್ರ ಬರುವ ದಿನಗಳಲ್ಲಿ ನಾವು ಮಳೆಯ ವಾತಾವರಣವನ್ನ ನೋಡ್ತಾ ಇದ್ದೀವಿ ಅನ್ನೋದನ್ನ ಗಮನಿಸಬೇಕು. ಆಗಸ್ಟ್ 16ನೇ ತಾರೀಕು ಅಂತಂದ್ರ ನಿನ್ನೆ ಮಘಾಮಳೆಯ ಪ್ರವೇಶ ಆಗಿದೆ. ಈ ಮಘಾಮಳೆಯನ್ನ ನಾವು ಮಗಿ ಅಂತ ಹೇಳಿ ಕರಿತೀವಿ, ಮಕ್ಕಿ ಅಂತ ಹೇಳಿ ಕೆಲವು ಕಡೆ ಕರೀತಾ ಇದ್ದಾರೆ. ಈ ಮಘಾಮಳೆಯ ಪ್ರವೇಶ ನಿನ್ನೆ ಆಗಿದೆ, ಇದರ ಅವಧಿ ಆಗಸ್ಟ್ 30ರ ತನಕ ಇರ್ತದ. ಈ ಸಲ ಮಘ ಯಾವ ರೀತಿ ವರ್ತನೆ ಮಾಡ್ತದ ಅನ್ನೋದು ತಮಗ ಗೊತ್ತದ, ಆದ್ರೂ ಈ ಕಾರ್ಯಕ್ರಮದೊಳಗ ನಾವು ತಮಗ ತಿಳಿಸಿ ಹೇಳ್ತಾ ಇದ್ದೀವಿ. ಸಾಮಾನ್ಯ ಮಳೆ ಈ ಮಘ ಅವಧಿ ಒಳಗ ಈ ಸಲ ಬರಬಹುದಾಗದ. ಬಿಸಿಲಿನ ತಾಪ ಈ ಸಮಯದೊಳಗ ಹೆಚ್ಚಾಗ್ತದ, ಹಲವೆಡೆ ತುಂತುರು ಹನಿಯಿಂದ ಕೂಡಿದಂತಹ ಮಳೆ ಆಗಬಹುದು. ಒಂದು ಮತ್ತ ಎರಡನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಸಾಮಾನ್ಯ ಮಳೆ, ಆದ್ರೆ ಮೂರು ಮತ್ತ ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಜೋರು ಮಳೆ ಆಗುವಂತಹ ಸಂಭವ ಅದ ಅಂತೇಳಿ ತಿಳಿದು ಬರ್ತದ. ಆಗಸ್ಟ್ 18, 19, 21, 23, 24, 25, 26, 28, 29 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ದಿನಾಂಕಗಳನ್ನ ತಾವು ಇನ್ನೊಮ್ಮೆ ಗಮನಿಸಬೇಕು. ಆಗಸ್ಟ್ 18, 19, 21, 23, 24, 25, 26, 28 ಮತ್ತ 29 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ವಾರದ ಮುನ್ನೋಟವನ್ನ ನೋಡೋಣ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಆಗಸ್ಟ್ 18ರಿಂದ ಬರುವ ಮಂಗಳವಾರ ಆಗಸ್ಟ್ 24ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಈಗಾಗಲೇ ತಮಗ ಈ ಸೂಚನೆ ಸಿಕ್ಕಿರುವಂಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಮಳೆಯ ವಾತಾವರಣ ಇರಬಹುದಾಗ್ಯದ. ಈ ಒಂದು ವಾರದ ಅವಧಿಯೊಳಗ ನಾವು ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗ್ಯದ. ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೆಲವು ಕಡೆ ಗುಡುಗು ಮಿಂಚಿನಿಂದ ಕೂಡಿದಂತಹ ಮಳೆ ಆಗಬಹುದು. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಮಳೆಯ ವಾತಾವರಣ, ಹಿಂಗ ಈ ದೃಶ್ಯವನ್ನ ನಾವು ಈ ವಾರ ನೋಡಬಹುದಾಗ್ಯದ. ಇದು ಸ್ಥೂಲವಾಗಿ ಆಯ್ತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 19ನೇ ತಾರೀಕು 80%, ಶುಕ್ರವಾರ 20%, ಸೋಮವಾರ 23%, ಮತ್ತ ಮಂಗಳವಾರ 24ನೇ ತಾರೀಕು ಶೇಕಡ 90%, ಶನಿವಾರ 20ನೇ ತಾರೀಕು 85%, ರವಿವಾರ 22ನೇ ತಾರೀಕು ಶೇಕಡ 75% ಅನ್ನುವಂತಹ ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದ. ಬೀದರ್ ಜಿಲ್ಲೆಗೆ ಬಂದ್ರ ಬೀದರ್ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 19ನೇ ತಾರೀಕು, ಅಲ್ಲದೆ ರವಿವಾರ 22ನೇ ತಾರೀಕು ಶೇಕಡ 85%, ಆನಂತರ ಶುಕ್ರವಾರ 20ನೇ ತಾರೀಕು, ಶನಿವಾರ 21, ಸೋಮವಾರ 23 ಮತ್ತ ಮಂಗಳವಾರ 24ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆ ಇದೆ. ಬೀದರ್ ಜಿಲ್ಲೆ ಒಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 19ನೇ ತಾರೀಕು, ಅಲ್ಲದೆ ಶನಿವಾರ 21ನೇ ತಾರೀಕು ಶೇಕಡ 70%, ಶುಕ್ರವಾರ 20ನೇ ತಾರೀಕು, ಅಲ್ಲದೆ ಸೋಮವಾರ 23ನೇ ತಾರೀಕು ಶೇಕಡ 80%, ರವಿವಾರ 22ನೇ ತಾರೀಕು ಶೇಕಡ 75%, ಮತ್ತು ಮಂಗಳವಾರ 24ನೇ ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗ್ಯದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 18 ಮತ್ತು ಗುರುವಾರ 19ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಶುಕ್ರವಾರ 20ನೇ ತಾರೀಕು, ಶನಿವಾರ 21, ಅಲ್ಲದೆ ಮಂಗಳವಾರ 24ನೇ ತಾರೀಕು ಶೇಕಡ 90%, ರವಿವಾರ 22ನೇ ತಾರೀಕು 70 ಮತ್ತು ಸೋಮವಾರ 23ನೇ ತಾರೀಕು 85% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಒಳಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ ಅನ್ನೋದು ತಮ್ಮ ಗಮನಕ್ಕೆ ಇರಲಿ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಅಲ್ಲದೆ ಮಂಗಳವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 85%, ಗುರುವಾರ 19ನೇ ತಾರೀಕು 70, ಶುಕ್ರವಾರ 20ನೇ ತಾರೀಕು 90, ಶನಿವಾರ 21ನೇ ತಾರೀಕು ಅಲ್ಲದೆ ಸೋಮವಾರ 23ನೇ ತಾರೀಕು 80% ಮತ್ತು ರವಿವಾರ 27ನೇ ತಾರೀಕು 60% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗದ. ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 19ನೇ ತಾರೀಕು, ರವಿವಾರ 22ನೇ ತಾರೀಕು 80%, ಶುಕ್ರವಾರ 20ನೇ ತಾರೀಕು, ಸೋಮವಾರ 23ನೇ ತಾರೀಕು ಅಲ್ಲದೆ ಮಂಗಳವಾರ 24ನೇ ತಾರೀಕು 90%, ಶನಿವಾರ 21ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದ. ಬಾಗಲಕೋಟೆ ಜಿಲ್ಲೆ ಒಳಗ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು, ರವಿವಾರ 22ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, 19ನೇ ತಾರೀಕು ಗುರುವಾರ 85%, ಶುಕ್ರವಾರ 20ನೇ ತಾರೀಕು, ಶನಿವಾರ 21ನೇ ತಾರೀಕು ಅಲ್ಲದೆ ಮಂಗಳವಾರ 24ನೇ ತಾರೀಕು 90%, ಸೋಮವಾರ 23ನೇ ತಾರೀಕು 80% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆ ಒಳಗ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಇನ್ನು ಜೈರಾಬಾದ್ ತಾಲೂಕೊಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 19ನೇ ತಾರೀಕು, ರವಿವಾರ 22ನೇ ತಾರೀಕು 85%, ಶುಕ್ರವಾರ 20, ಶನಿವಾರ 21, ಸೋಮವಾರ 23 ಮತ್ತು ಮಂಗಳವಾರ 24ನೇ ತಾರೀಕು 90% ಅನ್ನುವಂತಹ ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಜೈರಾಬಾದ್ ತಾಲೂಕಿನೊಳಗ ಹಗುರದಿಂದ ಸಾಧಾರಣವಾಗಿ ಚದುರಿದಂಗ ಮಳೆಯ ಸಾಧ್ಯತೆಗಳನ್ನ ನಾವು ನೋಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡಿದ್ವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರ, ಬರುವ ವಾರ ಆಶಾದಾಯಕವಾದಂತಹ ವಾರ ಅದ. ಎಲ್ಲೆಲ್ಲಿ ಮಳೆಯಾಗಿಲ್ಲ ಅಲ್ಲೂ ಕೂಡ ಈ ವಾರ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ಸಮಯದೊಳಗ ನಾವು ಮಾಡಬಹುದಾಗದ. ಮತ್ತೆ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಆಗುವಂತಹ ಸೂಚನೆಗಳದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಬಹುದು. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ ಈ ವಾರ ನಾವು ನೋಡಬಹುದಾಗಿದೆ. ಇಷ್ಟು ವಿಚಾರಗಳು ತಮ್ಮ ಗಮನದೊಳಗ ಇರಲಿ. ಯಾರು ತಮ್ಮ ಕೊಯ್ಲಿನ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕಂತೀರಿ, ಬಹುಶಃ ಈ ವಾರ ತಮಗ ಅವಕಾಶ ಆಗ್ಲಿಕ್ಕಿಲ್ಲ. ಆದರೂ ಕೂಡ ಎಲ್ಲೆಲ್ಲಿ ಅವಕಾಶ ಆಗ್ತದ, ಯಾವ ಸಮಯದೊಳಗ ಆಗ್ತದ, ಆ ಸಮಯವನ್ನ ತಾವು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಉಪಯೋಗ ಮಾಡಿಕೊಳ್ಳೋದಕ್ಕೆ ಹರಕತ್ತಿಲ್ಲ. ಒಟ್ಟಾರೆಯಾಗಿ ಈ ವಾರ ನಾವು ಏನು ಹಿಂದಿನ ದಿನಗಳಲ್ಲಿ ಮಳೆ ಕೊರತೆಯನ್ನು ನೋಡಿದ್ವಿ. ಬಹಳಷ್ಟು ಸಮಯ, ಸುಮಾರು 1 ತಿಂಗಳ ತನಕ ಮಳೆ ನಮ್ಮಲ್ಲಿ ಇರಲಿಲ್ಲ, ಗಾಯವಾಗಿತ್ತು. ಆದ್ರೆ ಈ ವಾರ ನಾವು ಆ ಮಳೆಯನ್ನ ನೋಡ್ತಾ ಇದ್ದೀವಿ. ಬಹುಶಃ ಮುಂದಿನ ವಾರ ಕೂಡ ಉತ್ತಮ ಮಳೆಯನ್ನ ನಾವು ನೋಡಬಹುದಾಗಿದೆ. ಆದ್ರಿಂದ ತಾವು 2 ವಾರ ಮಳೆ ಆಗ್ತದ ಅನ್ನುವಂತ ಒಂದು ವಿಚಾರಕ್ಕೆ ಅಂಟುಕೊಂಡು ಅದರ ಸಲುವಾಗಿ ತಯಾರಿಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ತಮಗ ಸೂಚನೆ ಕೊಡ್ತಾ ಇದ್ದೀವಿ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು. ಆ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡಿಕೊಂಡು ಅದನ್ನ ಉಪಯೋಗ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಸಾಕಷ್ಟು ಜನ ರೈತರು ಈ ಒಂದು ಮಾಹಿತಿಯನ್ನ ಉಪಯೋಗ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಮತ್ತೆ ಬೇರೆಯವರಿಗೂ ಕೂಡ ತಾವು ಹೇಳ್ತಾ ಇದ್ದೀರಿ, ಅದಕ್ಕೂ ಕೂಡ ನಾವು ತಮಗ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಈ ನ್ಯೂಸ್ ಆನ್ ಏರ್ ಆಪ್ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಏನು ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಆಪ್ಗಳದಾವ, ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಹೊರಗೆ ತಂದಿದ್ದು. ಅದರ ಜೊತೆಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಕೂಡ ಅನೇಕ ಆಪ್ಗಳನ್ನ ಬಿಡುಗಡೆ ಮಾಡಿದೆ. ಅವುಗಳನ್ನು ಕೂಡ ತಾವು ಉಪಯೋಗ ಮಾಡಿಕೊಂಡು ತಮ್ಮ ಕೃಷಿಯ ಹಾದಿಯನ್ನ ಸುಗಮ ಮಾಡಿಕೊಳ್ತೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ.

ಅವತಾರ ನಡಗೋದು ಕೈಲಾಸ ತನಕ ನೆಷ್ಟ ಪೂಜೆ ಮಾಡು ತಾಯಿ ಪಾದಕ ಅವತಾರ ನಡಗೋದು ಕೈಲಾಸ ತನಕ ನೆಷ್ಟ ಪೂಜೆ ಮಾಡ ಭಕ್ತ ಪುಲಿಕ ನೆಷ್ಟ ಪೂಜೆ ಮಾಡ ಭಕ್ತ ಪುಲಿಕ ಕಡಿಗೆ ನೆತ್ತಯಟು ಬಿಂದೇನ ತನಕ ತಾಯಿ ಸೇವೆ ಮಾಡೋ ಹೊರಟೋ ನಿಂಗಣ್ಣ ಏನಿಲ್ಲ ಅಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ ಆತ್ಮೀಯ ಕೇಳುಗರೆ ಜೊತೆ ಜೊತೆಗೇಳಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30-11:30 ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಈ ಬಾರಿಯ ವಿಷಯ ಡೆಂಗು ಜ್ವರ ತಡೆಗೆ ಮತ್ತು ಮುನ್ನೆಚ್ಚರಿಕೆಯಲ್ಲಿ ಸಾರ್ವಜನಿಕರ ಪಾತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬಸವರಾಜ್ ಗುಳಗೆ ಹಾಗೂ ಜಿಲ್ಲಾ ಕೀಟಶಾಸ್ತ್ರಜ್ಞರಾದ ಚಾಮರಾಜ್ ದೊಡ್ಡಮನಿ ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಡೆಂಗು ಜ್ವರದ ಲಕ್ಷಣ ಪರಿಣಾಮ ಚಿಕಿತ್ಸೆ ಹಾಗೂ ತಡೆಯುವ ವಿಧಾನಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಬಹುದು ತಜ್ಞರ ಜೊತೆ ಮಾತನಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2959986 ಅಥವಾ 2959987 ಕಲಬುರಗಿ STD ಕೋಡ್ ಸಂಖ್ಯೆ 08472 ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಡೆಂಗು ಜ್ವರ ತಡೆಗೆ ಮತ್ತು ಮುನ್ನೆಚ್ಚರಿಕೆಯಲ್ಲಿ ಸಾರ್ವಜನಿಕರ ಪಾತ್ರ ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ ನಾಳೆ ಬೆಳಿಗ್ಗೆ 10:30-11:30 ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಇದೇ ಕಲಾವಿದರಿಂದ ಇನ್ನೊಂದು ಚೌಡಕಿ ಪದವನ್ನು ಕೇಳೋಣ ಅದರಿಂದ ಸಿಗಬಹುದು ಸದ್ಗತಿ ಸ್ಥಾನ